ಆರೋಗ್ಯದಾಯಕ ಮತ್ತು ಆರೋಗ್ಯವನ್ನ ವರ್ಧಿಸುವಂತಹ ಒಂದು ಧಾನ್ಯ ಅಂತ ಹೇಳಬಹುದು. ಇದರಲ್ಲಿ ಸಾಕಷ್ಟು ಪ್ರಮಾಣದ ಏನು ನಾವು ಈಗ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಏನು ಫೈಬರ್ ಅಂತೀವಿ, ಆ ಫೈಬರ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು, ಮತ್ತು ಇದರಲ್ಲಿರುವಂತಹ ಕ್ಯಾಲ್ಸಿಯಂ, ಐರನ್ ಮತ್ತು ಸಾಕಷ್ಟು ಪ್ರಮಾಣದ ಫ್ಯಾಟಿ ಆಸಿಡ್ಸ್ ಅಂತೀವಿ, ಅವು ಅಮೈನೋ ಆಸಿಡ್ಸ್ ಇದಾವೆ. ಇವೆಲ್ಲನೂ ಬಹಳ ಒಂದು ನಮ್ಮ ಒಂದು ಆರೋಗ್ಯಕ್ಕೆ ಅತಿ ಉಪಯೋಗಕಾರಿಯಾಗಿದೆ. ಇದರಿಂದ ನಮ್ಮಲ್ಲಿ ಒಂದು ಏನು ಆರೋಗ್ಯವನ್ನ ವರ್ಧಿಸಿ ಮತ್ತು ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಲ್ಲಿ ಇದು ಬಹಳ ಸಹಾಯಕಾರಿ ಆಗ್ತದೆ. ಅದರಂತೆ ನಾವು ಈ ನವಣೆಯನ್ನ ನಾವು ಹೇಗೆ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಸಂದರ್ಭವನ್ನು ನೋಡಿದಾಗ, ಸ್ವಲ್ಪ ಇದು ಹಿಂದಿನ ಕಾಲದಿಂದ ಮನೆಯಲ್ಲೇ ಮಾಡಿ ಒಂದು ಕುಟ್ಟುವಂತಹ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು. ಆದ್ರೆ ತದನಂತರ ಅದನ್ನ ಈಗ ಯಾರ ಮನೆಯಲ್ಲೂ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇಲ್ಲ. ಆದ್ರಿಂದ ಈ ಸಂಸ್ಕರಣೆ ಮಾಡುವಂತಹ ಒಂದು ಏನು ಅಂಗ ಇದೆ, ಇದು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ಸಂಸ್ಕರಣೆಯಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸಾಕಷ್ಟು ಇದರ ಸಂಸ್ಕರಣೆ ಬಗ್ಗೆ, ನವಣೆಯ ಸಂಸ್ಕರಣೆ ಬಗ್ಗೆ ಸಾಕಷ್ಟು ಒಂದು ಅಭ್ಯಾಸವನ್ನು ಮಾಡಲಾಗಿದೆ. ಅದಕ್ಕೆ ಬೇಕಾಗುವಂತಹ ಸಣ್ಣ ಸಣ್ಣ ಒಂದು ಉಪಕರಣವನ್ನು ಸಹ ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅದನ್ನ ನಾವು ಈ ಸಿಪ್ಪೆಯನ್ನ ತೆಗೆದ್ರೆ ಅದನ್ನು ಸಂಸ್ಕರಣೆ ಮಾಡಿದಂತೆ ಅರ್ಥ. ಈಗ ಸಾಮಾನ್ಯವಾಗಿ ಅದನ್ನೇನು ನಾವು ರಾಶಿ ಮಾಡಿದ ನಂತರ ಅದನ್ನ ಏನು ಚೀಲದಲ್ಲಿ ತುಂಬುತ್ತೀವಿ, ಅದಾದ ನಂತರ ಅದು ಯಾವಾಗ ಮಾರುಕಟ್ಟೆಗೆ ಬಂದು ಅದನ್ನ ನಾವೇನು ತಿನ್ನುವ ಒಂದು ಪದಾರ್ಥವನ್ನು ಮಾಡಬೇಕಾದಾಗ ಅದನ್ನ ಸಂಸ್ಕರಣೆ ಮಾಡಬೇಕಾಗ್ತದೆ. ಈಗ ಹೆಂಗ ನಾವು ಈ ಅಕ್ಕಿಯನ್ನ ಮೇಲಿನ ಒಂದು ಸಿಪ್ಪೆಯನ್ನು ತೆಗಿಬೇಕು, ಅದೇ ರೀತಿಯಾಗಿ ಈ ಒಂದು ನವಣೆ ಮೇಲಿರುವ ಸಿಪ್ಪೆಯನ್ನು ತೆಗೆದ ನಂತರವೇ ಅದನ್ನ ನಾವು ಊಟ ಮಾಡಬಹುದಾಗಿದೆ. ಅಕ್ಕಿಯಾಗಿ ಮಾರ್ಪಡಿಸುವಂತ ಒಂದು ಕ್ರಿಯೆ ಸಂಸ್ಕರಣೆ ಅಂತ ಹೇಳಬಹುದು. ಈಗ ಒಂದು ಕ್ವಿಂಟಾಲ್ ನವಣೆಯನ್ನ ನಾವು ಸಂಸ್ಕರಣೆ ಮಾಡಿದ್ರೆ ಎಷ್ಟು ಕೆಜಿ ಅಕ್ಕಿ ಬರುತ್ತೆ? ಅದು ಸಾಮಾನ್ಯವಾಗಿ ಈ ಏನು ಸಂಸ್ಕರಣೆ ಮಾಡಿದ ನಂತರ ಎಷ್ಟು ಪರ್ಸೆಂಟ್ ನಮಗೆ ಲಭ್ಯ ಆಗ್ತದೆ ಅಂತಂದ್ರೆ ಅದು ಕಾಳಿನ ಗುಣಮಟ್ಟದ ಮೇಲೆ ನಿರ್ಭರ ಆಗಿರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಎವರೇಜ್ ಒಂದು ಏನು ಗುಣಮಟ್ಟ ಇತ್ತಂತಂದ್ರೆ 60-75% ತನೂ ಸಹ ನಾವು ನವಣೆ ಅಕ್ಕಿಯನ್ನ ಪಡೆಯಬಹುದಾಗಿದೆ. ಈಗ ರೈತರು ಎರಡು ನವಣೆಯನ್ನ ಸಂಸ್ಕರಣೆ ಮಾಡಿದ ಮೇಲೆ ಎರಡು ಬರುತ್ತೆ, ಒಂದು ನವಣೆ ಹೊಟ್ಟು ಬರುತ್ತೆ, ಇನ್ನೊಂದು ಅಕ್ಕಿ ಬರುತ್ತೆ. ಇಲ್ಲಿ ಎರಡೂ ಉಪಯೋಗ ಆಗತ್ತೆ ಅಂತಾರೆ. ಅಕ್ಕಿ ಅಂತೂ ಸಾಮಾನ್ಯವಾಗಿ ಊಟ ಮಾಡ್ಲಿಕ್ಕೆ ಬೇರೆ ಬೇರೆ ಐಟಮ್ಗಳನ್ನು ಮಾಡ್ಲಿಕ್ಕೆ ಮಾಡ್ತಾರೆ. ಈ ಹೊಟ್ಟು ಬರುತ್ತೆ ನವಣೆ ಹೊಟ್ಟು, ಅದನ್ನ ಅದಕ್ಕೆ ಬಳಸಬಹುದಂತಿತ್ತು. ಅದನ್ನ ಸಾಮಾನ್ಯವಾಗಿ ನಾವು ಏನು ಕ್ಯಾಟಲ್ ಫೀಡ್ ಅತ್ತೀವಿ, ಈ ದನಕರುಗಳಿಗೆ ಆಹಾರವಾಗಿ ಅದನ್ನ ಉಪಯೋಗಿಸಬಹುದು. ಇದರಿಂದ ನಮ್ಮಲ್ಲಿಯೂ ಸಹ ಇದರ ಬಗ್ಗೆ ಒಂದಿಷ್ಟು ಅಭ್ಯಾಸ ಮಾಡಲಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಒಂದೇನು ಡೈರಿ ಇದೆ, ಅಲ್ಲಿಯೂ ಸಹ ನಮ್ಮ ಒಂದು ಈ ಹೊಟ್ಟನ ಕೊಟ್ಟು ನೋಡಿದಾಗ ಈವನ್ ಒಳ್ಳೆ ಹಾಲು ಕೊಡುವ ಪ್ರಮಾಣವು ಇದರಲ್ಲಿ ಹೆಚ್ಚಿಗೆ ಆಗಿದ್ದು ಕಂಡು ಬಂದಿದೆ. ಈಗ ನವಣೆಯ ಸಂಸ್ಕರಣೆಗೆ ಬಂದಾಗ ರೈತರು ಒಂದು ಕ್ವಿಂಟಾಲ್ ನವಣೆಯನ್ನ ನೇರವಾಗಿ ಮಾರ್ಕೆಟ್ಗೆ ಹೋದ್ ಮಾರಿದ್ರೆ ಬಹಳಷ್ಟು ಕಡಿಮೆ ರೇಟು, 2,000-2,500 ತರ ಬಹಳಷ್ಟು ಅಷ್ಟೇ ಬರುತ್ತೆ ರೇಟು. ಆದ್ರೆ ಅದನ್ನೇ ಒಂದು ಸಂಸ್ಕರಣೆ ಮಾಡಿ ಅಕ್ಕಿಯನ್ನ ಮಾಡಿ ಮಾರಿದ್ರೆ ಎಷ್ಟು ಲಾಭ ಪಡ್ಕೋಬಹುದು ರೈತರು? ಪ್ರಮುಖವಾದ ಅಂಶ ಅಂತಂದ್ರೆ ಎಲ್ಲಾ ರೈತರು ತಾವು ಯಾವುದೇ ರೀತಿಯ ಸಂಸ್ಕರಣೆ ಮಾಡ್ಲಿಕ್ಕೆ ತಯಾರಾಗಿಲ್ಲ. ಆದ್ರಿಂದ ರೈತರು ಸ್ವಲ್ಪ ಒಂದು ರೈತರಾಗಿರ್ಬೋದು, ರೈತ ಮಕ್ಕಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಅವರು ಒಂದು ಹೆಜ್ಜೆ ಮುಂದಿಟ್ಟು ಈ ಒಂದು ಏನು ನವಣೆ ಇದೆ ಇದನ್ನ ಸಂಸ್ಕರಣೆ ಮಾಡಿ, ಸಂಸ್ಕರಣೆ ಮಾಡಬೇಕಾದಂತಹ ಏನು ವಿಧಾನಗಳನ್ನು ಅನುಸರಿಸುವುದಾಗ್ಲಿ ಅಥವಾ ಆ ಯಂತ್ರಗಳನ್ನು ತಮ್ಮದೇ ಆದಂತಹ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅಳವಡಿಸಿಕೊಂಡು ಆ ಒಂದು ನವಣೆಯನ್ನ ಸಂಸ್ಕರಣೆ ಮಾಡಿದ್ರೆ, ಈಗ ನಾವು ಹೇಳಿದ್ವಿ ಒಂದು ಕ್ವಿಂಟಲ್ ಅಕ್ಕಿಗೆ 70-75% ಅಕ್ಕಿ ಬರ್ತದೆ ಅಂತ, ಈಗ ನಾವು ಒಂದು ಕ್ವಿಂಟಲ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ಅಂತಂದ್ರೆ 2,300-2,500 ವರೆಗೆ ಮಾತ್ರ ಅವರಿಗೆ ಲಭ್ಯ ಆಗ್ತದೆ. ಅದನ್ನ ನಾವು ಕನ್ವರ್ಟ್ ಮಾಡಿ 75% ಅಕ್ಕಿಯನ್ನು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಮಿನಿಮಮ್ ಆಗಿ ಅವರಿಗೆ 7,500-8,500 ರೂಪಾಯಿ ತನೂ ಅವರಿಗೆ ಮಾರುಕಟ್ಟೆಯಲ್ಲಿ ಅದರ ದರ ಸಿಗ್ತದೆ. ಅಂದ್ರೆ ಸುಮಾರು 70-80 ರೂಪಾಯಿ ಕೆಜಿ ನವಣೆ ಅಕ್ಕಿಗಳು ಮಾರ್ತವೆ. ಇದರಿಂದ ಅವರಿಗೆ ಸಾಕಷ್ಟು ಲಾಭ ಆಗ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಅವರಿಗೆ ಒಂದು ಈ ಸಂಸ್ಕರಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ವಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಅವರು 1 ಕ್ವಿಂಟಲ್ ತರಬಹುದು, 1 ಟನ್ನು ತರಬಹುದು, ತಂದು ಮಾಡಿಕೊಂಡು ತಮ್ಮದೇ ಆದಂತಹ ಒಂದು ಏನು ಪ್ಯಾಕೆಟ್ ನಲ್ಲಿ 1 ಕೆಜಿ, 2 ಕೆಜಿ, 5 ಕೆಜಿ ಅಂತ ಪ್ಯಾಕೇಜಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡಿ ಕೊಡುವ ವ್ಯವಸ್ಥೆಯು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಇದರ ಲಾಭವನ್ನು ಪಡ್ಕೊಂಡು ಯುವಕರು ಮುಂದೆ ಬಂದಲ್ಲಿ ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧದ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೇನೆ. ಹೇಗೆ ನಿಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣಾ ಘಟಕದಲ್ಲಿ ಯಾವ ರೀತಿ ಸಂಸ್ಕರಣೆ ನಡೆಯುತ್ತೆ, ತಾಸಿಗೆ ಎಷ್ಟು ಸಂಸ್ಕರಣೆ ಕೆಪಾಸಿಟಿ ಒಂದು ನಿಮ್ದು ಮಷಿನ್ಗಳನ್ನು ಹಾಕಿದಿರಿ, ಇದೇ ರೀತಿ ರೈತರು ತಮ್ಮ ಸಣ್ಣ ಪ್ರಮಾಣದಲ್ಲಿ ಹಳ್ಳಿ ಮಟ್ಟದಲ್ಲಿ ಹಾಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೀರಾ? ಹೇಗೆ

ಒಂದು ಹಳ್ಳಿಗಳಲ್ಲಿಯೂ ಸಹ ಇದನ್ನ ಊಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಬರೀ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ಬೆಳೆಯೋದು, ಅದನ್ನ ಪಟ್ಟಣದ ನಗರದಲ್ಲಿ ಮಾರಾಟ ಮಾಡೋದು, ನಗರದ ಒಂದು ಏನು ಜನರ ಒಂದು ಆರೋಗ್ಯ ಸುಧಾರಿಸ್ತದೆ, ಬಟ್ ಹಳ್ಳಿಯಲ್ಲಿರುವ ಜನರ ಒಂದು ಆರೋಗ್ಯವನ್ನೂ ಸಹ ನಾವು ಹೆಚ್ಚು ಮಾಡಬೇಕಾದಂತ ಒಂದು ಸಂದರ್ಭ ಬಂದಿದೆ. ಯಾಕಂತಂದ್ರೆ ಈಗ ಇದೇನು ನಾವು ನಿರೋಧಕ ಶಕ್ತಿಯನ್ನು ರೋಗ ನಿರೋಧಕ ಶಕ್ತಿಯನ್ನು ನೋಡಿ, ಏನು ಸಿರಿಧಾನ್ಯಗಳನ್ನ ತಿಂದ್ರೆ ಡೆಫಿನೆಟ್ ಆಗಿ ನಾವು ಏನು ಡಯಾಬಿಟಿಸ್ ಅನ್ನು ಹೊಡೆದೋಡಿಸಬಹುದು. ಆಮೇಲೆ ಈ ಬಿಪಿ ಇರುವಂತವ್ರು ಅಥವಾ ಮಲಬದ್ಧತೆ ಇರುವಂತವ್ರು ಇವರೆಲ್ಲರೂ ಈ ರೋಗ ಮುಕ್ತ ಆಗುವಂತ ಒಂದು ಸಾಮರ್ಥ್ಯ ಒಂದು ಈ ಒಂದು ಸಿರಿಧಾನ್ಯಗಳಲ್ಲಿ ಇದೆ. ಅದನ್ನ ನಾವು ಉಪಯೋಗಿಸಿಕೊಂಡು ಎಲ್ಲರೂ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೋಬೇಕು. ಈ ಅಳವಡಿಸ್ಕೋಬೇಕಂದ್ರೆ ನಾವು ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ರೈತರು ತಮ್ಮದೇ ಆದಂತ ಮನೆಯಲ್ಲಿ ಊಟ ಮಾಡಬೇಕು, ತಮ್ಮದೇ ಆದಂತ ಪ್ರದೇಶದಲ್ಲಿ ಊಟ ಮಾಡಬೇಕು, ಇನ್ನೂ ಹೆಚ್ಚಿನದನ್ನ ಒಂದು ಹೆಜ್ಜೆ ಮುಂದಿಟ್ಟು ಅವುಗಳನ್ನು ಸಂಸ್ಕರಣೆ ಮಾಡಿ ಅದಕ್ಕೆ ಬೇಕಾಗುವಂತಹ ಒಂದು ಯಾವ್ದಾದ್ರು ಸಣ್ಣ ಘಟಕವನ್ನು ಹಾಕೊಂಡು ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಇನ್ನೂ ಹೆಚ್ಚಿನ ದರದಲ್ಲಿ ಮಾರಿ ಅದರಿಂದ ಸಂಪಾದನೆ ಮಾಡಿ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೋಬೇಕು. ಈಗ ನವಣೆ ಇರಬಹುದು, ಯಾವುದೇ ಒಂದು ಸಿರಿಧಾನ್ಯದ ಸಂಸ್ಕರಣಾ ಘಟಕವನ್ನ ಹಾಕೊಂಡ್ಬಿಟ್ಟು ಒಂದು ಸ್ಟಾರ್ಟ್ಅಪ್ ಮಾದರಿಯಲ್ಲಿ ರೈತರು ಅನ್ಎಂಪ್ಲಾಯ್ಡ್ ಯೂತ್ಸ್ ಗಳು ಬರಬೇಕಾದ್ರೆ ಏನಾದರೂ ಸರ್ಕಾರದ ವತಿಯಿಂದ ಸಹಾಯ ಸೌಲಭ್ಯಗಳು ಇದಾವ, ಒಂದು ಸ್ಕೀಮ್ಗಳು ಏನಾದರೂ ಇದಾವ? ಜೊತೆಗೆ ಒಬ್ಬ ಯುವಕ ಅನ್ಎಂಪ್ಲಾಯ್ಡ್ ಇತ್ತು, ಒಂದು ಯೂನಿಟ್ ಅನ್ನು ಹಾಕೋಬೇಕಾದ್ರೆ ಅಂದಾಜು ಎಷ್ಟು ಖರ್ಚು ಮಾಡಬೇಕಾದ್ರೆ ಬ್ಯಾಂಕಿನ ಸಹಾಯ ಸೌಲಭ್ಯಗಳು ಹೇಗೆ ಸಿಗ್ತಾವ ಅಂತಿರ್ತಾವೆಲ್ಲ? ಇದರಲ್ಲಿ ಎರಡು ಮೂರು ಆಲ್ರೆಡಿ ಸರ್ಕಾರದಿಂದ ಇರತಕ್ಕಂತಹ ಒಂದು ಸೌಲಭ್ಯಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ. ಅವು ಒಬ್ಬ ಯಾರೇ ನಿರುದ್ಯೋಗಿ ಯುವಕ ಆಗಿರ್ಬೋದು, ಅವನು ಡೈರೆಕ್ಟ್ ಆಗಿ ಈ ಒಂದು PMFME ಸ್ಕೀಮ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲದರಲ್ಲಿಯೂ ಸಹ ಒಂದು ಈ ಒಂದು ಇಂಥ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಿಕ್ಕೆ ಬೇಕಾಗುವಂತ ಒಂದು ಏನು ಲೋನ್ ಫೆಸಿಲಿಟಿ, ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ, ಅದನ್ನು ಸಹ ಕೊಡ ಮಾಡ್ತದೆ. ಅದಕ್ಕೆ ಬೇಕಾಗುವಂತ ಒಂದು ಏನು 30-50% ಸರ್ಕಾರದಿಂದ ಸಹಾಯಧನ ಲಭ್ಯ ಆಗ್ತದೆ. ಅದನ್ನು ಸಹ ಪಡಲಿಕ್ಕೆ ಎಲ್ಲಾ ಒಂದು ವ್ಯವಸ್ಥೆಯನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಮಾಹಿತಿ ಬೇಕಾಗ್ತದೆ, ತಾಂತ್ರಿಕ ಮಾಹಿತಿ ಬೇಕಾಗ್ತದೆ, ಅವ್ರನ್ನ ಯಾವ ರೀತಿ ನಾವು ಆನ್ಲೈನ್ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಇದಕ್ಕೆ ಸಲಕರಣೆ ಯಂತ್ರೋಪಕರಣಗಳು ಬೇಕಾಗ್ತದೆ, ಎಷ್ಟು ಇದರ ಅಂದಾಜು ವೆಚ್ಚ ಎಷ್ಟಾಗ್ತದೆ, ಇದನ್ನ ನಾವು ಹೇಗೆ ಮಾರಿದ್ರೆ ಹೇಗೆ ಲಾಭ ಆಗ್ತದೆ, ಇದರೆಲ್ಲ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಆದ್ದರಿಂದ ಆಸಕ್ತಿ ಉಳ್ಳ ಯುವಕರು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಬಂದು ಭೇಟಿ ಕೊಟ್ಟರೆ ಇದರಿಂದ ಇದಕ್ಕೆ ಬೇಕಾಗುವಂತ ಎಲ್ಲ ಮಾಹಿತಿಯನ್ನು ಕೊಟ್ಟು ನೆರವನ್ನು ನಾವು ನೀಡ್ತೀವಿ ಅಂತ ಈ ಒಂದು ಸಂದರ್ಭ. ಈಗ ನವಣೆ ಸಂಸ್ಕರಣೆ ಮಾಡುವಂತ ಸಂಸ್ಕರಣೆ ಬಂದಾಗ ಅಕ್ಕಿ ಏನು ಬರುತ್ತಲ್ಲ, ಅಕ್ಕಿ ಎಷ್ಟು ಪ್ರತಿಶತ ಅದು ಶುದ್ಧವಾಗಿರುತ್ತಂತೆ? ಅದರಲ್ಲಿ ಅಕ್ಕಿ ಮತ್ತೆ ನವಣೆ ಮಿಕ್ಸ್ ಇರೋದಿಲ್ವ? ಎಷ್ಟು 100-100 ಇರ್ತದಂತೆ ಅಥವಾ ಹೇಗಿರುತ್ತೆ? ಇತ್ತೀಚೆಗೆ ಬಂದಂತ ಮಷಿನ್ಗಳು ಹೇಗಿದಾವ? ಇಲ್ಲ, ಮಷಿನ್ಗಳು ಚೆನ್ನಾಗಿದಾವೆ ಈಗ. ಆದ್ರೆ ಒಂದು ಆ ಏನು ನಾವು ರಾಶಿ ಮಾಡೋಕ್ಕಿಂತ ಮುಂಚೆ ಒಂದು ನಾವು ಮನನ ಮಾಡ್ಕೋಬೇಕು. ಆ ಏನು ತೆನೆ ಕಟ್ ಮಾಡ್ತಾರೆ, ಆ ತೆನೆಯನ್ನ ರಾಶಿ ಮಾಡುವಂತಾಗ ಕೆಳಗಡೆ ಒಂದ್ ಏನಾದ್ರೂ ತಾಡುಪಾಲು ಹಾಕ್ಲೇಬೇಕು. ಅದನ್ನ ನಾವು ಹೆಚ್ಚಾಗಿ ಅದನ್ನ ಅನುಸರಿಸಂಗಿಲ್ಲ. ಹೀಗಾಗಿ ಈ ಏನು ನಾವು ಅಕ್ಕಿಯಲ್ಲಿ ಸಾಕಷ್ಟು ಸಣ್ಣ ಹಳ್ಳುಗಳು ಕಾಣ್ತವೆ. ಅದನ್ನ ನಾವು ಈ ಒಂದು ಪದ್ಧತಿಯನ್ನ ಅನುಸರಿಸಿದ್ರೆ ಯಾವುದೇ ರೀತಿಯ ಹಳ್ಳುಗಳು ನಮ್ಮ ಒಂದು ಕೊನೆಯ ಏನು ಒಂದು ಪದಾರ್ಥ ಬರ್ತದೆ ಅದರಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನ ಮೌಲ್ಯವರ್ಧನೆಗೆ ಬಂದಾಗ ಅಕ್ಕಿ ಏತು ಇದು ಒಂದು ಉತ್ಪನ್ನ, ಮುಂದೆ ಅಕ್ಕಿಯಿಂದ ಏನೇನು ನಿಮ್ಮ ಒಂದು ಸಂಶೋಧನಾಲಯದಲ್ಲಿ ಏನೇನು ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡತಕ್ಕಂತ ಸೌಲಭ್ಯಗಳಿದಾವೆ ಇದ್ರ ಬಗ್ಗೆ? ನಾವು ಸಾಕಷ್ಟು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಅಕ್ಕಿಯನ್ನ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುವಂತದನ್ನು ಹೇಳಿಕೊಡ್ತೀವಿ. ಅದಾದ ನಂತರ ಯಾವ್ದಾದ್ರು ಈ ಸಂಸ್ಕರಣೆ ಮಾಡುವಲ್ಲಿ ಸಾಕಷ್ಟು ಇವು ತುಂಡುಗಳಾಗ್ತವೆ, ಬ್ರೋಕನ್ ನುಚ್ಚಕ್ಕಿ. ಆ ನುಚ್ಚಕ್ಕಿಯನ್ನು ಸಹ ಹೇಗೆ ನಾವು ಅದನ್ನ ಗ್ರೇಡಿಂಗ್ ಮಾಡಿ ಸರಿಯಾದ ಒಂದು ಒಳ್ಳೆಯ ಒಂದು ಹೇಗೆ ನಾವು ರವಾ ಮಾಡಬಹುದು, ಅದರಿಂದ ಇನ್ನೂ ಒಂದಿಷ್ಟು ಏನಾದರೂ ಸಣ್ಣ ರೀತಿಯ ತುಂಡುಗಳಾಗಿದ್ರೆ ಅದನ್ನ ಸೆಪರೇಟ್ ಮಾಡಿ ಅದನ್ನ ನಾವು ಹಿಟ್ಟನ್ನಾಗಿ ಪರಿವರ್ತಿಸಬಹುದು. ಈ ನವಣೆ ಹಿಟ್ಟಾಗಿರ್ಬೋದು ಅಥವಾ ಬೇರೆ ಬೇರೆ ಸಿರಿಧಾನ್ಯಗಳ ಹಿಟ್ಟಾಗಿರ್ಬೋದು ಮತ್ತು ಇವು ರವಾ ಆಗಿರ್ಬೋದು, ಇವು ಸಹ ಒಳ್ಳೆಯ ಒಂದು ದರದಲ್ಲಿ ಮಾರಾಟ ಆಗ್ತಾ ಇದಾವೆ ಮಾರುಕಟ್ಟೆಯಲ್ಲಿ. ಈ ಒಂದು ಲಾಭವನ್ನು ಪಡ್ಕೋಬೇಕಾಗ್ತದೆ. ಅದಾದ ನಂತರ ಈ ಒಂದೇನು ನವಣೆಯನ್ನ ಯಾವಾಗ ಅದು ಒಳ್ಳೆ ದರದಲ್ಲಿ ಮಾರಾಟ ಆಗುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ನಾವು ಮಾರ್ಪಡಿಸಬಹುದು. ಅದರಲ್ಲಿ ನಾವು ಹೆಚ್ಚಾಗಿ ಈಗ ನಮ್ಮಲ್ಲಿರುವಂತಹದ್ದು ಬೇಕರಿ ಪದಾರ್ಥಗಳು, ಮಿಲೆಟ್ದಿಂದ ತಯಾರಿಸಿದಂತ ಬ್ರೆಡ್ ಆಗಿರ್ಬೋದು, ರಸ್ಕ್ ಆಗಿರ್ಬೋದು, ಅಥವಾ ಈವನ್ ನಾವು ಬೇರೆ ಬೇರೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೆಳ್ಳುಳ್ಳಿಯಿಂದ ಈ ನವಣೆಯ ಒಂದು ಬ್ರೆಡ್ ಅನ್ನು ಮಾಡಲಾಗಿದೆ, ಅಥವಾ ಈ ಬೆಲ್ಲವನ್ನು ಹಾಕಿ ಸಕ್ಕರೆಯನ್ನು ಹಾಕಿ ಬೆಲ್ಲದ ನವಣೆ ಬ್ರೆಡ್ ಅನ್ನು ಮಾಡಿ ನಾವು ಕೊಡ್ತಾ ಇದೀವಿ ಎಲ್ಲಾ ಜನರಿಗೂ. ಇದ್ರ ಬಗ್ಗೆ ಸಾಕಷ್ಟು ಏನ್ ತರಬೇತಿ ಬೇಕು ಅದನ್ನು ಸಹ ನಮ್ಮಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಕೊಡ್ತೀವಿ. ಅದೇ ರೀತಿಯಾಗಿ ಸಾಕಷ್ಟು ನಾವು ಈ ಪಿಜ್ಜಾ ಬೇಸ್ ಅನ್ನು ಮಾಡುವುದಾಗ್ಲಿ ಅಥವಾ ನವಣೆ ಒಂದು ನೂಡಲ್ಸ್ ಮಾಡುವುದಾಗ್ಲಿ ಅಥವಾ ನವಣೆಯಿಂದ ಬೇರೆ ಬೇರೆ ಒಂದು ಏನು ಚಕ್ಲಿ ಆಗಿರ್ಬೋದು, ಈಗ ತಾನೇ ಒಂದು ಹಿಂದಿನ ವಾರದಲ್ಲಿ ನಾವು ಯಾವುದೇ ರೀತಿಯ ಕರಿಲಾರದೆ ಮಾಡಿರ್ತಕ್ಕಂತಹ ಒಂದು ಚಕ್ಕಲಿಯನ್ನು ನಾವು ಮಾಡಿದ್ವಿ. ಸೊ ದಟ್ ಅದರಲ್ಲಿ ಯಾವ್ದು ಅಂದ್ರೆ ಫ್ಯಾಟ್ ಫ್ರೀ, ಯಾವುದೇ ಫ್ರೈ ನಾನ್ ಫ್ರೈಡ್, ಅದನ್ನ ಎಣ್ಣೆಯಲ್ಲಿ ಕರಿಯಲಾರದೆ ಡೈರೆಕ್ಟ್ ಆಗಿ ಅದು ಬಹಳ ಒಂದು ಕ್ರಿಸ್ಪಿ ಆಗಿದೆ, ಕರಮ ಕುರಮ ಆಗಿದೆ. ಹೀಗಾಗಿ ಅಂತ ತಿನ್ನುವಂತಹ ಒಂದು ಚಕ್ಲಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ನಾಗರಿಕರಿಗೆ ಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳ್ಬಹುದು. ಈಗ ನವಣೆಯಿಂದ ತಯಾರಿಸಿದಂತಹ ವಿವಿಧ ತಿನಿಸುಗಳ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಹೇಳುವ ಹೊತ್ನಾಗ ಬ್ರೆಡ್ ಇರಬಹುದು ಅಥವಾ ಬಿಸ್ಕೆಟ್ ಇರಬಹುದು, ನೂಡಲ್ಸ್ ಇರಬಹುದು, ಇವೆಲ್ಲ ಹೇಗೆ ಕೀಪಿಂಗ್ ಕ್ವಾಲಿಟಿ ಎಷ್ಟು ದಿವಸವರೆಗೆ ಇದನ್ನು ಸಂಗ್ರಹಣೆ ಮಾಡಿ ಇಡಬಹುದು ಅಂತೀರಿ? ಇಲ್ಲ, ಅವು ಪದಾರ್ಥಗಳ ಮೇಲೆ ಅವಲಂಬಿತ ಆಗಿರ್ತವೆ. ಈಗ ಅದರಿಂದ ಬೇರೆ ನಾವು ಏನು ಈ ಮೈದಾದಿಂದ ಮಾಡಿರೋದಾಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರೋದಾಗಿರ್ಬೋದು ಅಂತ ಒಂದು ಪದಾರ್ಥಗಳಿಗೆ ಹೋಲಿಸಿದಾಗ ಅದರಲ್ಲಿ ಯಾವುದೇ ಕೀಪಿಂಗ್ ಕ್ವಾಲಿಟಿ ಕಮ್ಮಿಯಾಗಿ ನಮಗೇನು ಕಂಡು ಬಂದಿಲ್ಲ. ಒಳ್ಳೆ ಒಂದು ಕೀಪಿಂಗ್ ಕ್ವಾಲಿಟಿ ಇದಾವೆ, ಚೆನ್ನಾಗಿ ಅವತರ ಒಂದು ಟೇಸ್ಟು ಚೆನ್ನಾಗಿದೆ. ಹಿಂಗಾಗಿ ಮಾರುಕಟ್ಟೆಯಲ್ಲಿ ಮಾತ್ರ ಅವುಗಳಿಗೆ ಒಳ್ಳೆ ಬೇಡಿಕೆ ಇದೆ. ಓನ್ಲಿ ಒಂದೇ ಒಂದು ಏನು ಅಂತಂದ್ರೆ ಈ ಯುವಕರು ಅಥವಾ ನಿರುದ್ಯೋಗಿ ಯುವಕರು ಅಥವಾ ಆಸಕ್ತಿ ಉಳ್ಳವರು ಒಂದು ಏನಾದರೂ ಒಂದು ನಾವು ಪ್ರಾರಂಭ ಮಾಡಬೇಕು, ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನೋರು ಒಂದು ಹೆಜ್ಜೆ ಮುಂದಿಟ್ಟು ಈ ಸಿರಿಧಾನ್ಯಗಳಿಂದ ಮಾಡಿರತಕ್ಕಂಥ ಅಥವಾ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡುವುದು ಮತ್ತು ಮಾರುಕಟ್ಟೆ ಮಾಡುವುದ್ರ ಬಗ್ಗೆ ಒಂದು ಮನಸ್ಸು ಮಾಡಿದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತ ಹೇಳ್ಬೋದು. ಕೊನೆಯದಾಗಿ ಏನ್ ಹೇಳ್ತೀನಿ, ನವಣೆಯನ್ನ ಬೆಳೆಯುವಂತವರು ಬಹಳಷ್ಟು ಬೆಳಿಲಿಕ್ಕೆ ಇನ್ನೂ ಅಷ್ಟು ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ. ಒಂದು ಕಡೆ ಒಂದಿಷ್ಟು ಜನ ರೈತರು ಬೆಳೀತಾರೆ, ಬೆಳೆದು ಅಕ್ಕಿಯನ್ನ ಮಾಡಿ ತಮ್ಮ ಸುತ್ತಮುತ್ತ ಇದ್ದಂತ ಜನಗಳಿಗೆ ಮಾರ್ತಾ ಇದ್ದಾರೆ, ತಮ್ಮ ಸಂಬಂಧಿಕರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳಿಲಿಕ್ಕೆ ತಮ್ಮ ಸಲಹೆ ಸೂಚನೆಗಳು ಏನು ಹೇಗೆ? ಈಗ ಈ ಒಂದು ವರ್ಷ ನಾವು ನೋಡಿದಾಗ ಇದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿ ಆಗಿದೆ. ಎಲ್ಲರೂ ಸಿರಿಧಾನ್ಯಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇದು ಬೆಳೀತಾ ಹೋಗ್ತದೆ. ಅದೇ ರೀತಿಯಾಗಿ ಈ ಒಂದು ಭಾರತ ಈ ಒಂದು ಬರೇ ಸಿರಿಧಾನ್ಯ ನವಣೆ ಅಲ್ಲದೇನೆ ಎಲ್ಲಾ ಸಿರಿಧಾನ್ಯಗಳನ್ನು ಬೆಳೆದು ಇದನ್ನ ನಾವು ತಿನ್ನೋದಲ್ಲದೇನೆ ಕಂಪ್ಲೀಟ್ ವಿಶ್ವಕ್ಕೆ ಒಂದು ಒಳ್ಳೆಯ ಆಹಾರವನ್ನಾಗಿ ನಾವು ಕೊಡುವಂತ ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ಹೇಳೋದೇನಂತಂದ್ರೆ ರೈತರು ಸಿರಿಧಾನ್ಯಗಳನ್ನ ಬೆಳಿಬೇಕು. ಯಾಕಂತಂದ್ರೆ ಸಿರಿಧಾನ್ಯಗಳಿಗೆ ತಗುಲುವ ವೆಚ್ಚ ಕಡಿಮೆ, ನೀರು ಬೇಕಾಗಿರೋ ನೀರು ಕಡಿಮೆ, ಹುಳ ಕಮ್ಮಿ, ಕೆಮಿಕಲ್ಸ್ ಕಮ್ಮಿ, ಯಾವುದೇ ಇಲ್ಲ. ಎರಡು ಮೂರು ಮಳೆ ಆದ್ರೆ ಬಂದ್ಬಿಡುತ್ತೆ. ಎರಡು ಮಳೆ ಆದ್ರೆ ಒಂದು ಸಂದರ್ಭದಲ್ಲಿ ರೈತರು ಹೆಚ್ಚು ಖರ್ಚಿರಲಾರದಂತ ಈ ಸಿರಿಧಾನ್ಯಗಳನ್ನ ಬೆಳೆದು ತಾವು ಅದನ್ನ ತಮ್ಮ ಆರೋಗ್ಯಕ್ಕಾಗಿ ಮತ್ತು ಬೇರೆಯವರ ಆರೋಗ್ಯಕ್ಕಾಗಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೆದು ಮತ್ತು ಇದನ್ನ ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಾವು ಹೆಚ್ಚಿಗೆ ಲಾಭ ಪಡ್ಕೋಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬರ್ತದೆ. ಈಗ ಸದ್ಯಕ್ಕೆ ಅದಕ್ಕೆ ರೈತರು ನಾವು ಬೆಳೆದಿವಿ ನಮ್ಗೆ ರೇಟ್ ಇಲ್ಲ ಅಂತೇಳಿ ಅನ್ಕೋತಿರ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಇದಕ್ಕೆ ಒಂದು ಒಳ್ಳೆ ರೇಟ್ ಬರ್ತದೆ. ಆದ್ರೆ ರೇಟ್ ಬರ್ತದಂತ ಸುಮ್ಮನೆ ಕೂತ್ರೆ ರೈತರು ರೈತರಾಗಿ ಉಳಿಬಾರ್ದು. ಇನ್ನೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಉದ್ಯಮಿಗಳಾಗಬೇಕು, ಮಾರಾಟಗಾರರಾಗಬೇಕು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಒಳ್ಳೆಯದು ಡಾಕ್ಟರ್ ಉದಯಕುಮಾರ್ ನಿಡವಣಿಯವರು, ಇದುವರೆಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಕರಣಾ ಘಟಕಗಳಿದ್ದಾವೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಯಾರು ಯುವಕರಿರ್ಬೋದು, ರೈತರಿರ್ಬೋದು, ಸಿರಿಧಾನ್ಯ ಇರ್ಬೋದು, ನವಣೆ ಇರ್ಬೋದು, ಯಾವುದೇ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಸಂಸ್ಕರಣೆ, ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ರೈತರೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡು ಒಂದು ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನವಣೆ ಬೆಳೆಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಉದಯಕುಮಾರ್ ನೀಡೋಣಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ದಿನಾಂಕ 25/5/2023 ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 40-41 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 24-26 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ಗರಿಷ್ಠ ಆರ್ದ್ರತೆಯ ಪ್ರಮಾಣ 41-43% ಮತ್ತು ಕನಿಷ್ಠ ಆರ್ದ್ರತೆ 29-22 ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 2-4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಮುನ್ಸೂಚನೆಯವರು ತಿಳಿಸಿದ್ದಾರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ.

ಆದರೆ ಈ ಸ್ವಾಭಿಮಾನಿ ಸ್ವಾವಲಂಬಿ ವ್ಯಕ್ತಿ ಯಾರ ಸಹಾಯವನ್ನು ಪಡೆಯದೆ ತಮ್ಮ ತುಂಡಾದ ಕೈನ ಸಹಾಯದಿಂದನೇ ಮತ ಚಲಾಯಿಸಿದರು. ಮತದಾರನಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದರು. ಪೋಲಿಂಗ್ ಬೂತ್ನಲ್ಲಿ ಎಲ್ಲಾ ಚುನಾವಣಾ ಕಾರ್ಯಕರ್ತರು ಮತ ಚಲಾಯಿಸೋದಕ್ಕೆ ಅವರಿಗೆ ಸಹಾಯ ಮಾಡಿದರು. ಅವರ ಕಾಲ್ ಬೆರಳಿಗೆ ಶಾಯಿ ಗುರುತು ಹಾಕುವಾಗ ಎಲ್ಲರ ಕಣ್ಣುಗಳಲ್ಲಿ ಪ್ರಶಂಸೆಯ ಭಾವನೆ ಇತ್ತು ಅನ್ನೋದಾಗಿ ಮೂರ್ತಿಯವರು ತಿಳಿಸ್ತಾ ಇದ್ರು. ಈಗ ಹೇಳಿ ಹೇಗಿತ್ತು ಈ ಕಥೆ? ಸೂಪರ್ ಬಂಕರ್. ಎಂತೆಂತ ಎಲೆಕ್ಷನ್ ಹೀರೋಗಳಿದ್ದಾರೆ ಅಂಕಲ್. ನಿಜವಾಗ್ಲೂ ಇದೆಲ್ಲ ಪ್ರೇರಣೆ ನೀಡುವಂತಹ ಕಥೆಗಳೇ ಸರಿ. ಹೌದು, ಸತ್ಯಂ ಭಾರತ್ ಶಿವಂ